ಶಿಕ್ಷಕರು, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ನಿಡುಮನಹಳ್ಳಿಯ ಪ್ರಗತಿಪರ ಕೃಷಿಕ ಎನ್ಟಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸಲಿದ್ದಾರೆ ಗೋರಾ ರವಿಶಂಕರ್. ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಬಿಕ್ಕೋಡೋಂಚೆ ನಿಡುಮನಹಳ್ಳಿ ಗ್ರಾಮದ ಎನ್ಟಿ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ತಾ ಹೋಗೋಣ. ಶಿವಕುಮಾರ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಶಿವಕುಮಾರ್ ಅವರೇ, ನಿಮ್ಮ ತಂದೆಗೆ ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ತಂದೆಯವರು ಏನು ಮಾಡ್ತಾ ಇದ್ರು ಈ ಬಗ್ಗೆ ತಿಳಿಸ್ಕೊಡಿ. ನಾವು ನಮ್ಮ ತಂದೆಗೆ 3 ಜನ ಮಕ್ಕಳು, 2 ಜನ ಗಂಡು ಮಕ್ಕಳು, 1 ಅಕ್ಕ. ನಮ್ಮ ತಂದೆ ಕೃಷಿ ಜಮೀನವರೇ, ನಮ್ಮ ತಾಯಿನೂ ಕೃಷಿಕರೇ. ನನಗೆ ತುಂಬ ಸಪೋರ್ಟ್ ಆಗಿ ನಿಂತವರೇ ನಮ್ಮ ತಾಯಿ. ಸ್ಕೂಲಿಗೆ ಹೋಗ್ತಾ ಇದ್ದಾಗಿಂದಲೂ ನನಗೆ ಸಪೋರ್ಟ್ ಕೊಡ್ತಾ ಬಂದವರೇ ನಮ್ಮ ತಾಯಿ ಹೆಚ್ಚು ಕೃಷಿ ಬಗ್ಗೆ. ಅದರಿಂದ ಅದನ್ನೇ ವೃತ್ತಿಯಲ್ಲಿ ಕೃಷಿಕನಾಗಿ ನಾನು ಮುಂದೆ ಬರ್ತಾ ಇದ್ದೀನಿ. ಎಷ್ಟು ವಯಸ್ಸಾಯಿತು ಶಿವಕುಮಾರ್ ಅವರೇ ತಮಗೆ? ನನಗೀಗ 41 ವರ್ಷ. ಕೃಷಿ ಬಗ್ಗೆ ನೀನು ಬೇರೆ ಎಲ್ಲೂ ಹೋಗಬೇಡ ಮಗನೆ, ನೀನು ಕೃಷಿಯಲ್ಲೇ ನೀನು ಅನುಭವ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು ಅಂತ ಹೇಳ್ಕೊಟ್ಟವರು. ಇವತ್ತು ಆ ಕೃಷಿಯಲ್ಲೇ ಮುಂದೆ ಬರ್ತಾ ಇದ್ದೀನಿ. ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ? SSLC ನಾನು ಸ್ಕೂಲ್ ಬಿಟ್ಟೆ. ಆನಂತರ ನಮ್ಮ ವಿದ್ಯಾಭ್ಯಾಸಕ್ಕೆ ನನ್ನ ಜಮೀನಿಗೆ ವ್ಯವಸಾಯಕ್ಕಾಗಿ ನನ್ನ ತೊಡಸ್ಕೊಂಡ್ರು. ಅದರಿಂದ ವ್ಯವಸಾಯನೇ ನನ್ನ ಜೀವನ ಆಗಿದೆ. ಮುಂದಕ್ಕೆ ಯಾಕೆ ಓದಬೇಕು ಅಂತ ಅನಿಸ್ಲಿಲ್ಲ? ಅವತ್ತು ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರೋದ್ರಿಂದ ಆರ್ಥಿಕವಾಗಿ ಕಷ್ಟ ಆಯಿತು. ಅದರಿಂದ ನಾನು ಕೃಷಿಗೆ ತೊಡ್ಕೊಂಡೆ. ಒಟ್ಟು ತಂದೆಯವ್ರಿಗೆ ಎಷ್ಟು ಜಮೀನಿತ್ತು? ನಮ್ಮ ತಂದೆಗೆ 1 ಎಕರೆ ಜಮೀನಿತ್ತು. 1 ಎಕರೆಯಲ್ಲಿ ನಾವು 2 ಗಂಡು ಮಕ್ಕಳು, ಈಗ 2 ಜಮೀನಿ ಪಾಲು ಮಾಡ್ಕೊಂಡಿದ್ವಿ. ಈಗ ನಂದು ಮತ್ತೆ ತಮ್ಮಂದು ಎಲ್ಲದು ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ತಂದೆಯವ್ರಿಗೆ 8 ಎಕರೆ ಜಮೀನಿದ್ರು ಕೂಡ ನಿಮ್ಮನ್ನ ಮುಂದಕ್ಕೆ ಓದ್ಸಕ್ಕಾಗಲಿಲ್ಲ, ಯಾಕೆ, ಏನು ಸಮಸ್ಯೆ ಆಯಿತು? ನಮ್ಮ ತಂದೆ ಹುಷಾರಾಗಿರಲಿಲ್ಲ, ಆಗ ಅನಾರೋಗ್ಯದಿಂದ ಇದ್ದರು. ಅದರಿಂದ ಮನೆಯಲ್ಲಿ ಜಮೀನು ಕೆಲಸ ಮಾಡೋರಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಜಮೀನಿಗಾಗಿ ತೊಡಸ್ಕೊಂಡ್ರು. ಕೃಷಿ ಬದುಕಿಗೆ ಬಾ ಅಂತೇಳಿ ಕೈ ಬೀಸಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕಂತ ಸಂದರ್ಭ ಬಂತು. ಅದರಿಂದ ನಾನು ಕೃಷಿಗೆ ತೊಡಗಿಕೊಂಡೆ. ಅವತ್ತಿಂದ ಇವತ್ತುವರೆಗೂ ಕೃಷಿಕನಾಗೆ ನಾನು ಬರ್ತಾ ಇದ್ದೀನಿ. ಮುಂದೆ ಕೃಷಿಕನಾಗೆ ಬೆಳೆಯಬೇಕು ಅಂತ ನಂದು ತುಂಬ ಆಸಕ್ತಿ. ನಾನು ಕೃಷಿಕನಲ್ಲಿ ತುಂಬ ಅನುಭವ ಪಟ್ಟಿದ್ದೀನಿ ಸರ್. ನಾನು ಹೆಚ್ಚು ಕಮ್ಮಿ 16 ವರ್ಷದ ಹುಡುಗನಿಂದಲೂ ಕೃಷಿಕನಾಗೆ ಬರ್ತಾ ಇದ್ದೀನಿ. ನಮ್ಮ ತಾಯಿ ತುಂಬ ಪ್ರೋತ್ಸಾಹ ಕೊಟ್ಟರು. ಅವತ್ತು ನಮ್ಮ ತಾಯಿ ದೊಡ್ಡಮ್ಮ ಅಂತ, ಅವತ್ತು ನಮ್ಮ ತಾಯಿ ನನಗೆ ಎತ್ತಲ್ಲಿ ಹರತೆ ಹೊಡೆಯೋಕ್ಕೆ ಅವರೇ ನಮಗೆ ಸಪೋರ್ಟ್ ಕೊಡ್ತಾ ಬರ್ತಾಯಿದ್ರು. ತಾಯಿಯ ಮಾರ್ಗದರ್ಶನ, ತಾಯಿಯ ಅನುಭವ ನಿಮ್ಮನ್ನ ಕೃಷಿ ಕಡೆ ಬಹಳ ಸೆಳೀತು. ಹೌದು ಸರ್. ಗದ್ದೆ ಹಾಕ್ಬೇಕು ಅಂದ್ರೆ ನನಗೆ ಅರೆ ಹೊಡಿಯೋದಾಗ್ಲಿ, ಕುಂಟೆ ಹಿಡಿಯೋದಾಗ್ಲಿ ಎಲ್ಲ ಕಲಿಸ್ಕೊಟ್ಟಾರೆ ನಮ್ಮ ತಾಯಿ. ನನ್ನ ಜೊತೆ ಅವರು ತುಂಬಾ ಸಪೋರ್ಟ್ ಕೊಟ್ಟರು. ಹರತೆ ಹೊಡಿಬೇಕು, ಹೂಡ್ಬೇಕಾರೆ ಎಲ್ಲ ಸಪೋರ್ಟ್ ಕೊಟ್ಟವರೇ ನಮ್ಮ ತಾಯಿ. ತಾಯಿಯ ಮಾರ್ಗದರ್ಶನದಿಂದ ಕೃಷಿಯನ್ನ ಮಾಡ್ಕೊಂಡು ಮುಂದುವರಿಬೇಕು ಅಂತ ತಮಗೆ ಅನಿಸ್ತು. ಹೌದು ಸರ್. ನಾನು ಅವತ್ತು ಕಷ್ಟದಲ್ಲಿ ಇದ್ದಾಗಲೂ ಸಮಸ್ಯೆ ಇದ್ದಾಗ್ಲೂ ನಾ ಕೃಷಿಗೆ ಕೈ ಬಿಡ್ಲಿಲ್ಲ. ಇವತ್ತು ನನ್ನ ಸಾಕೆಂಡು ಬಂದಿದೆ ನನ್ನ ಕೃಷಿ. ಯಾರೇ ನನ್ನ ಸ್ನೇಹಿತರು ಹೇಳ್ತಾ ಇರ್ತೀನಿ, ಕೃಷಿಯಲ್ಲಿ ತೊಡಕೊಳ್ಳಿ, ಕಷ್ಟ ಬಿದ್ದರೆ ಯಾವತ್ತು ಫಲ ಇದ್ದೇ ಇರುತ್ತೆ, ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನನ್ನ ವಿಶ್ವಾಸ ಇದೆ. ತಿಳುವಳಿಕೆ ಇಲ್ಲದವರಿಗೆ ನಾನು ಹೇಳ್ತಾ ಬರ್ತಾ ಇರ್ತೀನಿ. ನಿಮಗೀಗ 41 ವರ್ಷ ವಯಸ್ಸು, 16 ವರ್ಷ ವಯಸ್ಸಿನಿಂದ ನೀವು ಕೃಷಿಯಲ್ಲಿ ನಿಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡ್ರಿ. ಅಲ್ಲಿಂದ ಇಲ್ಲಿಯವರೆಗೆ ನಿಮ್ಮ ಕೃಷಿ ಬದುಕು ಹೇಗೆ ಸಾಗಿ ಬಂದಿದೆ? ಕಷ್ಟ ಸುಖ ಅನುಭವಿಸ್ಕೊಂಡೆ ಆಗಿ ಬಂದಿದ್ದೀನಿ. ಅದರಿಂದ ಕೃಷಿ ಯಾವತ್ತು ನನಗೆ ಅನುಕೂಲಕ್ಕೆ ಮಾಡಿಕೊಟ್ಟೈತೆ. ಲಾಸ್ ಆಗಿದ್ರೂ 1 ವರ್ಷ ಆದರೂ 1 ವರ್ಷ ನನಗೆ ಒಳ್ಳೆ ಸಹಕಾರ ಕೊಟ್ಟಿದೆ ಸರ್. ಸಹಜವಾಗಿ ಕೃಷಿ ಅಂತಂದ್ರೆ ಏಳುಬೇಳು ಇದ್ದಿದ್ದೆ, ಹಾಗಾಗಿ 1 ವರ್ಷ ಕಡಿಮೆ ಆದರೂ ಕೂಡ ಮತ್ತೊಂದು ವರ್ಷದಲ್ಲಿ ನಿಮ್ಮನ್ನ ಕೈ ಎತ್ತಿ ನಡೆಸ್ಕೊಂಡು ಬಂದಿದೆ. 1 ವರ್ಷ ಹಿಂಗೆ ಬರಗಾಲ ಬಂತು. ಆ ಟೈಮಲ್ಲಿ ಆಲೂಗೆಡ್ಡೆ ಹೋಯ್ತು ಅಂತ ಇದ್ರು. ಆ ಟೈಮಲ್ಲಿ 1200 ರೂಪಾಯಿ ಬಂತು ಸರ್ ಆಲೂಗೆಡ್ಡೆ ರೇಟು. ಒಳ್ಳೆ ಇಳುವರಿ, ಒಳ್ಳೆ ರೇಟು ಸಿಕ್ತು. ಅವತ್ತು ಅದೇ ಖುಷಿ. ಅವತ್ತು ನಾನು ಹೆಚ್ಚು ಕಮ್ಮಿ 20ನೇ ವಯಸ್ಸಿರ್ಬೋದು, ತುಂಬಾ ಅವತ್ತು ಖುಷಿ ಪಟ್ಟು ಆರಂಭಕ್ಕೆ ಅವತ್ತಿಂದ ಇವತ್ತವರೆಗೂ ಜಮೀನು ತುಂಬಾ ಖುಷಿಯಾಗಿ ಮಾಡ್ಕೊಂತ ಬರ್ತಾ ಇದ್ದೀನಿ. ತಂದೆಯವರಿಗೆ ಇದ್ದದ್ದು ಒಟ್ಟು 8 ಎಕರೆ ಜಮೀನು. ಆ 8 ಎಕರೆ ಜಮೀನಿನಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಮಾಡಿಕೊಂಡು ತಾಯಿಯವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬನ್ರಿ. ಈಗ ಒಟ್ಟು 8 ಎಕರೆನ ಸಾಗುವಳಿ ಮಾಡ್ತಾ ಇದ್ದೀರಿ ಶಿವಕುಮಾರ್? ಈಗ ಹೆಚ್ಚು ಕಮ್ಮಿ ಒಂದು 6 ಎಕರೆ ನಾನು ಸಾಗುವಳಿ ಮಾಡ್ತಾ ಇದ್ದೀನಿ. 6 ಎಕರೆಯಲ್ಲಿ ಈಗ ನಾನು 1.5 ಎಕರೆ ಕಾಫಿ ತೋಟ ಮಾಡ್ಕೊಂಡಿದ್ದೀನಿ, 1.5 ಎಕರೆ ಅಡಿಕೆ ತೋಟ ಮಾಡಿದ್ದೀನಿ, ಇನ್ನೊಂದು 1.5 ಎಕರೆ ತೆಂಗು, ಅದಕ್ಕೆ ಕೃಷಿಗೆ ಏನೇನು ತರಕಾರಿ ಬೇಕು, ರಾಗಿ ಬೇಕು, ಏನು ಮನೆಗೆ ಏನೇನು ಬೇಕು ಅದಕ್ಕೆ ಬೆಳ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡೋಗಿದ್ದು. ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಮಿಶ್ರವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಒಂದಿಲ್ಲ ಅಂದರೆ ಶುಂಠಿ ಬೆಳಿತೀವಿ, ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಅದರಲ್ಲಿ ಹಸಿರು ಮೆಣಸಿನಕಾಯಿ, ಮನೆಗೆ ಏನು ಬೇಕಾದ ತರಕಾರಿಗಳು ಬೇಕು ಎಲ್ಲ ಬೆಳ್ಕೊಂತ ಬರ್ತಾ ಇದ್ದೀವಿ. ದನಗಳಿಗೆ ಹಸಿಗೆ ಮೇವು ಬೇಕು, ಎಲ್ಲ ಬೆಳ್ಕೊಂತ ಬರ್ತಾ ಇದ್ದೀವಿ. ಕಾಫಿಯನ್ನು 2.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ರಿ, ಯಾವೆಲ್ಲ ತಳಿಯ ಕಾಫಿಯನ್ನು ಹಾಕೊಂಡಿದ್ರಿ, ಹೇಗೆ ಇದೆ ನಿಮ್ಮ ಕಾಫಿ ಇಳುವರಿ? ಕಾಫಿ ಇಳುವರಿ ಚೆನ್ನಾಗಿದೆ. 1-2 ವರ್ಷದಿಂದ ಇಳುವರಿ ಕಮ್ಮಿ ಇತ್ತು, ಈ ವರ್ಷ ಚೆನ್ನಾಗಿದೆ. ಮತ್ತೆ ಅರಾಬಿಕಾ ಇದೆ, ರೋಬಸ್ಟ ಇದೆ, ಮತ್ತೆ ಚಂದ್ರಗಿರಿ ಇದೆ, ಮತ್ತೆ ರುವೇರಾ ಇದೆ, ಎಲ್ಲ ಮಿಶ್ರ ತಳಿಗಳು ಇರೋದ್ರಿಂದ ಎಲ್ಲ ಚೆನ್ನಾಗಿದೆ. ಈ ವರ್ಷ ತೋಟ ಚೆನ್ನಾಗಿದೆ. 3-4 ವರ್ಷ ಬರಗಾಲ ಬಂದೇ ಇರೋದ್ರಿಂದ ತೋಟ ಒಂದು ಸ್ವಲ್ಪ ಇದಾಗಿತ್ತು, ಈಗ ಉತ್ತಮವಾದ ಬೆಳೆಗೆ ಅನುಕೂಲ ಆಗ್ತಾ ಇದೆ. ಬಾಳೆ ಇದೆ ನಮ್ಮ ಜಮೀನಲ್ಲಿ, ಕಿತ್ಲಿ ಇದೆ, ಎಲ್ಲ ಇರೋದ್ರಿಂದ ನಮ್ಮ ಜೀವನಕ್ಕೆ ಮನೆಗೆ ಏನು ಬೇಕೋ ಅವಶ್ಯಕತೆ ತಕ್ಕನಾಗಿ ಆಗ್ತಾ ಇದೆ. ಒಟ್ಟು 2.5 ಎಕರೆ ಪ್ರದೇಶದಲ್ಲಿ ವಿವಿಧ ತಳಿಯ ಕಾಫಿಗಳನ್ನು ಹಾಕೊಂಡಿದ್ರಿ, ಎಷ್ಟು ವರ್ಷ ಆಯ್ತು ನೀವು ಕಾಫಿಯನ್ನು ಸಾಗುವಳಿ ಮಾಡಲಿಕ್ಕೆ ಶುರು ಮಾಡಿ? 14 ವರ್ಷ ಆಯ್ತು. 14 ವರ್ಷದಿಂದ ಫಸ್ಟು ಚೆನ್ನಾಗಿ ಬಂತು. ಫಸ್ಟು ಚೆನ್ನಾಗಿ ಬಂದ ನಂತರ ಮತ್ತೆ ಬರಗಾಲ ಬಂತು. ಬರಗಾಲ ಬಂದ ನಂತರ ಒಂದು ಸ್ವಲ್ಪ ಕುಂಠಿತವಾಯಿತು ಬೆಳೆಗಳು, ಮತ್ತೆ ಗಿಡಗಳು ಬೋರ ಬಂತು, ಎಲ್ಲ ಇದಾಗಿಂದ ಕಷ್ಟ ಆಯಿತು. ಮತ್ತೆ ಈಗ ಮತ್ತೆ ಉತ್ತಮ ಮಳೆ ಆಗುತ್ತೆ, ಇರೋದ್ರಿಂದ ಒಳ್ಳೆ ಮಳೆ ಆಗ್ತಾ ಇದೆ. ಈಗ ತೋಟಗಳು ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿ ಬರ್ತಾ ಇದೆ, ಇಳುವರಿನೂ ಚೆನ್ನಾಗಿದೆ, ಅದರಿಂದ ಚೆನ್ನಾಗಿ ಆಗ್ತಾ ಇದೆ. ಏನಕ್ಕೆ ನೀವು ವಿವಿಧ ತಳಿಯ ಕಾಫಿಯನ್ನು ಹಾಕೊಂಡ್ರೆ? ಸಹಜವಾಗಿ ಎಲ್ಲರೂ ಕೂಡ ಅರೇಬಿಕಾ ಬೇಕು ಅಂತಾರೆ, ರೋಬಸ್ಟ್ ಬೇಕು ಅಂತಾರೆ, ಅಥವಾ ಎರಡನ್ನು ಮಿಶ್ರವಾಗಿ ಬೆಳೆಯೋದು ಬೇಡ, ಯಾವ್ದಾದ್ರು ಒಂದಕ್ಕೆ ನಾವು ಹೋಗೋಣ ಉತ್ತಮವಾದಂತಹ ಬೆಲೆ ಸಿಗುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ನೀವು 3-4 ತರದ ತಳಿಗಳನ್ನು ಹಾಕೊಂಡಿದ್ರಲ್ಲ, ಏನು ಇದರ ವಿಶೇಷ? ಯಾವ್ದು ತಳಿ ಯಾವ್ದು ಉತ್ತಮ ಇಳುವರಿ ಕೊಡುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಒಂದೊಂದು ಸ್ವಲ್ಪವಾಗಿ ಹಂತವಾಗಿ ನಾನು ಮಾಡ್ಕೊ ಬಂದಿದ್ದೀನಿ. ಒಂದು ತಳಿ ಕಡಿಮೆ ಆದ್ರೂ ಇನ್ನೊಂದು ತಳಿ ಉತ್ತಮವಾಗಿ ಇಳುವರಿ ಕೊಡಬಹುದು ಅನ್ನೋ ದೃಷ್ಟಿಯಿಂದ ಮಾಡ್ಕೊ ಬಂದಿದ್ದೀನಿ. ಅದರಿಂದ ಒಂದು ಕಮ್ಮಿ ಆದ್ರೂ ಇನ್ನೊಂದು ಹೆಚ್ಚು ಇಳುವರಿ ಕೊಡುವಂತ ಇದಿದೆ. ಅದರಿಂದ ಯಾವುದೇ ಕೃಷಿಕರಾದ್ರೂ ಒಂದೇ ಇದಕ್ಕೆ ಅಳವಡಿಸ್ಕೋಬಾರ್ದು, ಎಲ್ಲ ಇದರಲ್ಲೂ ಅದನ್ನ ಅನುಭೋಗ ಪಟ್ಕೊಂಡು ಅನುಭೋಗದಿಂದ ನಾವು ಕೃಷಿ ಮಾಡಬೇಕಾದ ಪರಿಸ್ಥಿತಿ ಇದೆ. ಎಲ್ಲದರಿಂದ ಅದು ಅನುಭೋಗನೇ ಹೆಚ್ಚು ಬೇಕಾಗುತ್ತದೆ, ಅನುಭೋಗನೇ ಮಾಡಬೇಕು. ಅಲ್ಲ, ಸಹಜವಾಗಿ ನಾವೀಗ ವಿವಿಧ ತಳಿಗಳನ್ನು ಸಾಗುವಳಿ ಮಾಡಿ ಹೊರಟಾಗ ಒಂದು ತಳಿಯಿಂದ ಮತ್ತೊಂದು ತಳಿಗೆ ಪೈಪೋಟಿ ಇದ್ದೇ ಇರುತ್ತೆ. ಹಾಗಾಗಿ ನೀವು ಒಂದು ತಳಿಯನ್ನು ಪ್ರತ್ಯೇಕವಾದಂಥ ಪ್ಲಾಟ್ನಲ್ಲಿ ಮಾಡಿದ್ರು ಅಥವಾ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದ್ರು ಹೇಗೆ ಮಾಡಿದಿರಿ? ಹಂತವಾಗಿ ಮಾಡಿದ್ದೀನಿ. 1-10 ಗಂಟೆಗೆ ಒಂದು ಕಡೆ ಮಾಡಿದ್ದೀನಿ, ಇನ್ನೊಂದು ಕಡೆ 10 ಗಂಟೆ ಒಂದು ಕಡೆ ಮಾಡಿದ್ದೀನಿ. ಎಲ್ಲ ನೋಡಿ ಯಾವುದು ಇಳುವರಿ ಯಾವುದು ಚೆನ್ನಾಗಿರುತ್ತೆ, ಮುಂದಕ್ಕೆ ಒಬ್ಬರು ಯಾರ ಬಂದರೆ ಅದೊಂದು ನಮ್ಮ ತೋಟ ನೋಡಿದಾಗ ಯಾವ ಥರ ಇರುತ್ತೆ ಅನ್ನೋ ಒಂದು ಅನುಭವ ಗೊತ್ತಾಗುತ್ತೆ. ಅದರಿಂದ ಆ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಇಳುವರಿ, ಏನು ತೊಂದರೆ ಇಲ್ಲ, ಮಾಡ್ಬೋದು. ಯಾರೇ ಕೃಷಿಕ ಮಾಡ್ತೀನಿ ಅಂದ್ರೂ ಒಂದೇ ತಳಿಗೆ ಯಾರು ಅಳವಡ್ಕೋಬಾರ್ದು. ಎಲ್ಲ ಕೃಷಿಕರು ಒಬ್ಬರು ತೋಟ ನೋಡಿ ಇನ್ನೊಬ್ಬರು ತೋಟ ನೋಡಿ ಯಾರೇ ಬೆಳೀತಾ ಇದ್ರು ಅದನ್ನು ಅನುಭೋಗ ಪಟ್ಕೊಂಡು ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದು ಅನುಭೋಗ ಪಟ್ಕೋಬೇಕು, ಮಾಡಿ ಎಲ್ಲ ಸಹಕಾರದಿಂದ ರೈತರು ಒಬ್ಬರೆಲ್ಲ ಒಬ್ಬರು ಅನುಭೋಗ ತಿಳ್ಕೊಂಡು ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಅದರಿಂದ ಅನುಭೋಗದಿಂದ ಮಾಡಬೇಕಾದ ಪರಿಸ್ಥಿತಿ. ಸಹಜವಾಗಿ ನಾವು ಒಬ್ಬರ ಮತ್ತು ಇನ್ನೊಬ್ಬರ ಅನುಭವಿ ರೈತರ ತೋಟಗಳನ್ನ ತಾಕುಗಳನ್ನು ನಾವು ಭೇಟಿ ಮಾಡಿ ಅವರು ಮಾಡಿರೋ ರೀತಿಗಳನ್ನ ಅನುಸರಣೆ ಮಾಡಿಕೊಂಡು ನಾವು ಬೆಳೆನ ಬೆಳೆಯೋದು ಉತ್ತಮ ಅಂತ ಹೇಳ್ತಾ ಇದ್ರಿ. ಏನು ಅಂತರವನ್ನು ಇಟ್ಕೊಂಡು ಕಾಫಿಯನ್ನ ಸಾಗುವಳಿ ಮಾಡಿದಿರಿ? ನಾವು 6 ಅಡಿ ಮಾಡಿದ್ದೀವಿ, ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ. ಅದರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದ್ರೆ ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬೇಕಾಗುತ್ತದೆ. ಅದರಿಂದ ಗಾಳಿ ಬೆಳಕು ಇರೋದ್ರಿಂದ ಒಂದು ಸ್ವಲ್ಪ ಅಂತರವಾಗಿ ಇದ್ರೆ ತುಂಬ ಇಳುವರಿನೂ ಬರುತ್ತೆ, ಮತ್ತೆ ನಮಗೆ ತೋಟನೂ ಚೆನ್ನಾಗಿರುತ್ತೆ, ಬೆಳೆ ಬರುತ್ತೆ. ಅದರಿಂದ ಹತ್ರ ಅಂತ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಒಂಚೂರು ಅಂತರವಾಗಿ ಮಾಡಿದರೆ ಉತ್ತಮ ಅನಿಸುತ್ತೆ. 4-6 ರೀತಿಯ ತಳಿಗಳನ್ನ ಒಂದೇ ಬಾರಿ ಸಾಗುವಳಿ ಮಾಡಿದ್ರು ಅಥವಾ ಹಂತವಾಗಿ ಸಾಗುವಳಿ ಮಾಡಿದ್ರು? ಹಂತವಾಗಿ ಮಾಡ್ಕೊ ಬಂದಿದ್ವಿ. ಅದನ್ನ ಒಂದೇ ಬಾರಿ ಮಾಡಲಿಲ್ಲ ನಾವು. 1.5 ಎಕರೆ ತೋಟವನ್ನು 1.5 ಎಕರೆ ಒಂದು ಸರಿ ಮಾಡಿದೆ, 1 ಎಕರೆ ಒಂದು ಹಂತವಾಗಿ ಹಾಕಿರೋದ್ರಿಂದ ಅದು ತಳಿಗಳೇ ಚೇಂಜ್ ಮಾಡ್ಕೊಂತ ಬಂದೆ. ಅದರಿಂದ ಉತ್ತಮವಾಗಿ ಇದೆ. ಯಾವ ತಳಿಯ ಕಾಫಿ ಹೆಚ್ಚಾಗಿ ನಿಮ್ಮ ಒಂದು ತೋಟದಲ್ಲಿ ಕಂಡು ಬರುತ್ತೆ? ಚಂದ್ರಗಿರಿ ಚೆನ್ನಾಗಿ ಇಳುವರಿ ಇದೆ, ಮತ್ತೆ ರುವೇರನು ಚೆನ್ನಾಗಿದೆ, ಮತ್ತೆ ರೋಬಸ್ಟನ್ನು ಅಂತರ ಬೆಳೆಯಾಗಿ ಮಧ್ಯದಲ್ಲಿ ಇರೋದ್ರಿಂದ ಒಂದು ಗಿಡ ಕಮ್ಮಿ ಇದ್ರೆ ಇನ್ನೊಂದು ಗಿಡ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಳುವರಿ ಬರಲಿಕ್ಕೆ ಶುರುವಾಗಿ ಎಷ್ಟು ವರ್ಷಗಳಾಯಿತು? ಸದ್ಯದ ಪರಿಸ್ಥಿತಿ ಹೇಗಿದೆ? ನಾವು ಮಾಡಿ 14 ವರ್ಷ ಆಯಿತು. 14 ವರ್ಷದಿಂದ ಅದರಲ್ಲಿ ಬರಗಾಲ ಬಂದಿರಿ, ಈಗ ಮತ್ತೆ 4 ವರ್ಷದಿಂದ ಉತ್ತಮವಾದ ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಎಲ್ಲ ಒಂದು ಸ್ವಲ್ಪ ಕುಂಠಿತವಾಗಿತ್ತು, ಮತ್ತೆ ಈ ವರ್ಷನೂ ತುಂಬ ಚೆನ್ನಾಗಿದೆ, ಆದ್ದರಿಂದ ಚೆನ್ನಾಗಿ ಇದೆ ಈ ಸರಿ. ಉತ್ತಮವಾದಂತಹ ತೋಟವನ್ನು ನಿರ್ವಹಣೆ ಮಾಡಬೇಕು, ಒಳ್ಳೆ ಆದಾಯವನ್ನು ಗಳಿಸಬೇಕು ಅನ್ನೋದಾದರೆ ಯಾವ ರೀತಿಯಾಗಿ ನಾವು ನಮ್ಮ ತೋಟವನ್ನು ನೋಡ್ಕೋಬೇಕು ಅಂತ ಹೇಳ್ತೀರಿ? ಒಳ್ಳೆ ನಮ್ಮ ಉತ್ತಮವಾಗಿ ಅಂದರೆ ನಮ್ಮ ಕೃಷಿಕರು ಒಟ್ಟಿಗೆ ಅದಕ್ಕೆ ದನೇನ ಗೊಬ್ಬರ, ಮಣ್ಣು, ಇಂಥ ಗೊಬ್ಬರಗಳು ಹಾಕೊಂಡ್ರೆ ನಮಗೆ ಬೆಳೆ ಏನೇ ಗೌರ್ಮೆಂಟ್ ಗೊಬ್ಬರ ಸಿಗುತ್ತೆ ಅಂತ ಹಾಕೊಂತೀವಿ, ಅದು ಒಂದು ವರ್ಷಕ್ಕೆ ಸೀಮಿತವಾಗಿರುತ್ತೆ, ಮತ್ತು ಅದು ಒಂದು 3 ತಿಂಗಳಿಗೆ ಸೀಮಿತವಾಗಿರ್ಬೋದು. ಅದರಿಂದ ಉತ್ತಮವಾಗಿ ನಾವು ಬೆಳೆ ಬೆಳೆಯಬೇಕು ಅಂದರೆ ಅದಕ್ಕೆ ಶಾಶ್ವತವಾಗಿ ಅದಕ್ಕೊಂದು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಅದಕ್ಕೊಂದು ಸಾವಯವ ಬೇಕು, ಮಣ್ಣು ಬೇಕು, ಗೊಬ್ಬರ ಬೇಕು, ನಮ್ಮ ಆರ್ಗಾನಿಕ್ ಏನಿದೆ ಒಂಚೂರು. ಆದಷ್ಟು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಉತ್ತಮವಾಗಿ ಒಂಚೂರು ಆಯುರ್ವೇದಿಕ್ ನಮ್ಮ ಶರೀರ ಈಗ ಏನಾಗಿದೆ ಅಂದರೆ ಏನು ಎಲ್ಲ ವಿಷಪೂರಿತವಾಗಿ ಹೋಗ್ಬಿಡಿ, ಅದಕ್ಕೂ ಬೆಳೆಗೆ ವಿಷವಾಗಿದ್ದರಿಂದ ನಮ್ಮ ಶರೀರನ ವಿಷವಾಗಿದೆ. ಅದರಿಂದ ರೈತರುಗಳು ಆದಷ್ಟು ಒಂಚೂರು ಸಾವಯವದಲ್ಲಿ ಉಪಯೋಗಿಸ್ಕೊಳ್ಳೋದು ಉತ್ತಮ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಾವಯವ ರೀತಿಯ ಗೊಬ್ಬರಗಳನ್ನು ಪೂರೈಕೆ ಮಾಡಿದಲ್ಲಿ ನಮ್ಮ ಉತ್ತಮವಾದಂತಹ ತೋಟವನ್ನು ಉಳಿಸ್ಕೊಳ್ಬಹುದು, ಜೊತೆಗೆ ಒಳ್ಳೆಯ ಇಳುವರಿಯನ್ನು ಪಡಿಬಹುದು ಅಂತ ಹೇಳ್ತೀರಿ. ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಆದಾಯವನ್ನು ಎಷ್ಟು ತಗೊಳ್ತಾ ಇದ್ದೀರಿ ಈ ಕಾಫಿನಲ್ಲಿ? ಖರ್ಚು ಬರುತ್ತೆ ಸರ್, ಒಂದು ಎಕರೆ ಕಮ್ಮಿ ಅಂದರೆ ಒಂದು 40-50 ಸಾವಿರ ಖರ್ಚು ಬರುತ್ತೆ, 1.5 ಲಕ್ಷದವರೆಗೂ ಆದಾಯ ಬರ್ಬೋದು. ಅದರಿಂದ ನಾವು ಆದಷ್ಟು ನಮ್ಮ ಗಿಡಗಳನ್ನು ನಮ್ಮ ಬಲಿಷ್ಠವಾಗಿ ಇಟ್ಕೋಬೇಕು ಅಂದರೆ ಆದಷ್ಟು ಮಣ್ಣು ಗೊಬ್ಬರ ನಮ್ಮ ಭೂಮಿಗೆ ಬೀಳಬೇಕು, ಗಿಡನೂ ಆರೋಗ್ಯವಾಗಿರುತ್ತೆ, ನಾವು ಆರೋಗ್ಯವಾಗಿರ್ತೀವಿ, ಮತ್ತು ಭೂಮಿನೂ ಚೆನ್ನಾಗಿರುತ್ತೆ. ನಿಮ್ಮ ತೋಟದ ಮಣ್ಣಿನ ಫಲವತ್ತತೆ ಹೇಗಿದೆ ತಿಳಿಸ್ಕೊಡಿ. ತುಂಬ ಚೆನ್ನಾಗಿದೆ, ನಮ್ಮ ಭೂಮಿಲಿ ಎರಬೆಹುಳ ಅನ್ನೋದು ತುಂಬ ಚೆನ್ನಾಗಿದೆ. ನಾನು ಗೊಬ್ಬರ ಆಗಲಿ ಕಸ ನಾನು ಇವತ್ತು ಕಳೆನಾಶಕ ಹೊಡಿತಾ ಇಲ್ಲ, ಹಳ ಹೊಡೆಯೋ ಮಿಷಿನು ಮಾಡ್ಕೊಂಡು ಬರ್ತಾ ಇದ್ದೀನಿ. ತೋಟದ ಮಣ್ಣು ಉತ್ತಮವಾಗಿದೆ, ಸಾವಯವ ರೀತಿಯ ಕೃಷಿಯನ್ನು ನೀವು ಮಾಡ್ತಿರೋದ್ರಿಂದ ನಿಮ್ಮ ಕಾಫಿ ತೋಟ ಉತ್ತಮವಾಗಿದೆ ಅನ್ನೋ ವಿಚಾರವನ್ನು ಹೇಳಿದಿರಿ. ಇನ್ನು ಅಡಿಕೆಯನ್ನು ಎಷ್ಟು ಪ್ರದೇಶದಲ್ಲಿ ಹಾಕೊಂಡಿದ್ದೀರಿ, ಎಷ್ಟು ಸಸಿಗಳನ್ನು ಕೂರಿಸಿದಿರಿ, ಹಾಗೆ ಸದ್ಯದ ಅಡಿಕೆಯ ತೋಟದ ಪರಿಸ್ಥಿತಿ ಹೇಗಿದೆ? 2 ಎಕರೆ ಅಡಿಕೆ ಇದೆ, 1 ಎಕರೆ ಗದ್ದೆಗೆ ಮತ್ತು 1 ಎಕರೆ ಹೊಲಕ್ಕೆ ಮಾಡಿದ್ದೀನಿ. ಅದರಲ್ಲಿ 1180 ಗಿಡ ಇದೆ. ಗದ್ದೆಯಲ್ಲಿ ಸೀತೆ ಇರೋದ್ರಿಂದ ಒಂದು ಸ್ವಲ್ಪ 2-3 ವರ್ಷದಿಂದ ಬೆಳವಣಿಗೆ ಕಮ್ಮಿ ಆಗಿದೆ. ಹೊಲದಲ್ಲಿ ತುಂಬ ಚೆನ್ನಾಗಿದೆ, ಆದಷ್ಟು ಅದಕ್ಕೆ ಕಳೆನಾಶಕ ಮತ್ತು ಇದನ್ನು ಕಮ್ಮಿ ಮಾಡ್ಕೊ. ಕೆಲವು ರೈತರು ತುಂಬ ಕಳೆನಾಶಕ ಹೊಡಿತಾ ಇದ್ದಾರೆ, ಆದಷ್ಟು ಕಳೆನಾಶಕ ಕಮ್ಮಿ ಮಾಡೋದು ಉತ್ತಮ. ಕಳೆನಾಶಕ ಹೊಡೆದ್ರೆ ಏನಾಗುತ್ತೆ ಅಂದರೆ ಕೆಂಪು ಗರಿ ಬರುತ್ತೆ, ಸುಟ್ಟಂಗಾಗಿರುತ್ತೆ, ನಮ್ಮ ಗಿಡ ಚೆನ್ನಾಗಿಲ್ಲ ಅನ್ನೋ ಒಂದು ಭಾವನೆ ಇದೆ. ಅದರಿಂದ ಅದನ್ನು ಕಮ್ಮಿ ಮಾಡೋದು ಉತ್ತಮ. ನಾನು ಈಗ 1 ವರ್ಷ ಹೊಡೆದು ಅನುಭವ ಪಟ್ಟು ನಾನು ಹೇಳ್ತಾ ಇರೋದು. ಎಷ್ಟು ವರ್ಷ ಆಯಿತು ಅಡಿಕೆನ ಹಾಕಿ? ಈಗ 4 ವರ್ಷ ಆಯಿತು ಹಾಕಿ, 4 ವರ್ಷದಿಂದ ಗಿಡ ಚೆನ್ನಾಗಿದೆ, ಈಗಂತೂ ತುಂಬ ಚೆನ್ನಾಗಿದೆ. ಯಾವ ತಳಿಯ ಅಡಿಕೆಯನ್ನು ಹಾಕಿದಿರಿ, ಜೊತೆಗೆ ಏನು ಅಂತರವನ್ನ ಇಟ್ಕೊಂಡಿದ್ರಿ? ನಾನು 9 ಅಡಿ ಹಾಕಿದ್ದೀನಿ ಅಂತರವಾಗಿ. ಅಂತರ ಆಗಿ ಹಾಕಿರೋದ್ರಿಂದ ಅದರೊಳಗೆ ನಾನು ದನಿಗೆ ಮೇವು ಮತ್ತು ಅದರಲ್ಲಿ ತಡ್ನಿ ಮತ್ತು ಇನ್ನಿತರ ಜೋಳಗಳು ಬೆಳಿಕ ಬರ್ತಾ ಇದ್ದೀನಿ. ಕಾಳು ಕಡ್ಡಿ ಮೂಲಂಗಿ, ನಮಗೆ ಮನೆಗೆ ಏನು ತರಕಾರಿ ಬೇಕು, ಹಸುಗಳಿಗೆ ಮೇವು ಬೇಕು, ಇಂಥದ್ರನ್ನೆಲ್ಲ ಬೆಳ್ಕೊಂತ ಬರ್ತೀನಿ. ಕಳೆನೂ ಕಮ್ಮಿ ಆಗುತ್ತೆ, ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ. ಅದರಿಂದ ಭೂಮಿ ಅಂತೂ ಖಾಲಿ ಬಿಟ್ಟಿಲ್ಲ, ಅದನ್ನು ಬೆಳೆ ಬೆಳ್ಕೊಂತ ಬರ್ತಾ ಇದ್ದೀನಿ. ಯಾವ ತಳಿಯನ್ನು ಹಾಕಿದಿರಿ? ನಾನು ಮಂಗಳ ಅಂತ ಹಾಕಿ ನಾಟಿ ತೀರ್ಥಳ್ಳಿ ಅಡಿಕೆ ಕೊಟ್ಟು ತಂದೆ ತೀರ್ಥಳ್ಳಿಯಿಂದ ತಂದಿದ್ದು, ಅದು ಚೆನ್ನಾಗಿದೆ. ಯಾರೇ ಮಾಡಿರೋ ಒಂಚೂರು ಚೆನ್ನಾಗಿ ಗಿಡ ನೋಡಿ ಉತ್ತಮವಾದ ಇರೋಂಥ ತೋಟದಲ್ಲಿ ತಂದು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಗೋಟನ್ನು ನೀವೇ ತೆಗೆದುಕೊಂಡು ಬಂದು ನೀವೇ ಸಸಿನ ಬೆಳೆಸಿರೋದು, ಸಸಿನ ತೆಗೆದುಕೊಂಡು ಬಂದು ಹಾಕಿದ್ರು? ಸಸಿ ತಗೊಂಬಂದು ಹಾಕಿದೆ. ಅನುಭೋಗ ಇದ್ದಂಥ ರೈತರ ಹತ್ರ ಹೋಗಿ ನಾವು ತಗೊಬಂದು ಅವ್ರ ಹತ್ರ ತಂದ ಮೇಲೆ ಗಿಡ ಚೆನ್ನಾಗಿದೆ, ಅವರೇ ಹೇಳ್ಕೊಟ್ರು. ಹೋಗಿ ನಟ್ಟಿ ನೆಡಬೇಕಾದ್ರೆ ಚೆನ್ನಾಗಿ ನೀವು ಗುಂಡಿ ತೆಗೆದು ಅದಕ್ಕೆ ಗೊಬ್ಬರ ಮಣ್ಣು ತುಂಬಿ ಹಾಕಿ ಗಿಡ ಚೆನ್ನಾಗುತ್ತೆ, ಏನು ಇದು ಮಾಡಬೇಡಿ ಅಂತ ಹೇಳಿದ್ರು. ಅದೇ ಥರ ಮಾಡ್ಕೋಬೋದು, ಚೆನ್ನಾಗಿದೆ. ಈಗ ಅಡಿಕೆ ಸಸಿಯನ್ನು ಹಾಕಿ 4 ವರ್ಷಗಳಾಗಿದೆ, ಅದರ ನಡುವೆ ಅಂತರ ಬೆಳೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರಿ. ಇದರಿಂದ ಯಾವ ರೀತಿಯ ಒಂದು ಅನುಕೂಲ ಆಗ್ತಾ ಇದೆ ಅಡಿಕೆಗೆ? ನೀವು ಅಂತರ ಬೆಳೆಯನ್ನು ಮಾಡೋದ್ರಿಂದ ಅಡಿಕೆಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ? ಅಡಿಕೆಗೆ ಯಾವ ಥರ ಅನುಕೂಲ ಆಗುತ್ತೆ ಅಂದರೆ ಅದಕ್ಕೆ ನಾವು ನೀರು ಗೊಬ್ಬರ ಕೊಡಲೇಬೇಕಾಗಿ ಇತ್ತು. ಅದರಿಂದ ಈಗ ಅದಕ್ಕೆ ನಾವು ದನಿಗೆ ಮೇವು ಆಗುತ್ತೆ, ಮತ್ತು ಅದಕ್ಕೆ ಕಾಳು ಕಡ್ಡಿ ಏನು ಹಾಕಿರುವೆ ಗಿಡಕ್ಕೂ ಗೊಬ್ಬರನೂ ಆಗುತ್ತೆ, ಭೂಮಿನೂ ಚೆನ್ನಾಗಿರುತ್ತೆ, ಕಳೆ ಬರಲ್ಲ, ಮತ್ತು ನೀರು ಎರಡು ಬೆಳೆಗೂ ಅನುಕೂಲ ಆಗುತ್ತೆ. ಅದರಿಂದ ಎರಡೂ ಚೆನ್ನಾಗಿದೆ. ಸಪ್ರೇಟಾಗಿ ನೀವೇನು ಇತರೆ ಏನು ಅಂತರ ಬೆಳೆಗಳನ್ನ ಸಾಗುವಳಿ ಮಾಡ್ತೀರಿ, ಅದಕ್ಕೆ ಗೊಬ್ಬರ ಮತ್ತು ನೀರನ್ನು ಪೂರೈಕೆ ಮಾಡೋ ಅವಶ್ಯಕತೆ ಕಂಡುಬರೋದಿಲ್ಲ ಅಂತರ ಬೆಳೆಯನ್ನು ಮಾಡಿಕೊಂಡಾಗ? ಅಡಿಕೆಯನ್ನು ಸಾಗುವಳಿ ಮಾಡೋದ್ರಿಂದ ಅದಕ್ಕೆ ಏನು ನೀವು ನೀರು ಮತ್ತು ಗೊಬ್ಬರವನ್ನು ಪೂರೈಕೆ ಮಾಡ್ತೀರೋ ಅದೇ ಮತ್ತೆ ಸತ್ವಾಂಶನ ಹೇಳ್ಕೊಂಡು ಈ ನಮ್ಮ ಈ ಇತರೆ ತರಕಾರಿ ಬೆಳೆಗಳಾಗಿರ್ಬೋದು ಅಂತರ ಬೆಳೆಗಳನ್ನು ಸಾಗುವಳಿ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಇನ್ನು ನೀವು ನಿಮ್ಮ ಜಮೀನು ಅಲ್ಲದೆ ಇನ್ನೂ ಹೆಚ್ಚಿನ ಪ್ರದೇಶವನ್ನು ಲೀಸ್ಗೆ ತೆಗೆದುಕೊಂಡು ಶುಂಠಿಯನ್ನು ಸಾಗುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಎಷ್ಟು ವರ್ಷದಿಂದ ಶುಂಠಿಯನ್ನು ಸಾಗುವಳಿ ಮಾಡ್ತಾ ಬರ್ತಾ ಇದ್ದೀರಿ? ಶುಂಠಿ ಅನುಭವ ಕುರಿತಂತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. ನಾನು ಹೆಚ್ಚು ಕಮ್ಮಿ 10 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀನಿ. ಆದ್ದರಿಂದ ಶುಂಠಿ ಒಳ್ಳೆಯ ರೈಟು ಸಿಕ್ತು, ಅದರಲ್ಲಿ ಆದಾಯನೂ ಬಂತು, ಅದರಲ್ಲಿ ಕಳ್ಕೊಂಡಿರೋದು ಉಂಟು, ಆದ್ದರಿಂದ ಒಳ್ಳೆ ಇಳುವರಿ ಬರುತ್ತೆ. ಬೇರೆ ಜಮೀನು ಮಾಡ್ಕೊಂತಿದ್ದೆ, ನಮ್ಮದೇ ಸ್ವಂತ ಬೋರ್ ಅಕ್ಕಪಕ್ಕ ಜಮೀನಿದ್ದು ಅಂತ ಮಾಡ್ಕೊಂತಿದ್ದು. ಶುಂಠಿಲಿ ತುಂಬ ಅನುಕೂಲನೂ ಉಂಟು, ಅನಾನುಕೂಲನೂ ಉಂಟು. ನಾವು ಅನುಭೋಗ ಪಟ್ಟಿರೋ ಪ್ರಕಾರ ಆದಷ್ಟು ನಮಗೆ ಎಷ್ಟು ಬೇಕು ಅಷ್ಟು ತಕ್ಕನಾಗಿ ಮಾಡ್ಕೊಂಡ್ರೆ ಅನುಕೂಲ. ಯಾಕೆಂದರೆ ನೀವೀಗ ಲೀಸ್ಗೆ ತೆಗೆದುಕೊಳ್ತೀರಿ, ನಿಮ್ಮ ಜಮೀನಲ್ಲೂ ಕೂಡ ಶುಂಠಿಯನ್ನು ಸಾಗುವಳಿ ಮಾಡ್ಕೊಳ್ತೀರಿ. ವರ್ಷದಿಂದ ವರ್ಷಕ್ಕೆ ಪ್ರದೇಶವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಿರೋ ಅಥವಾ ಭಿನ್ನ ಭಿನ್ನ ಪ್ರದೇಶಗಳಲ್ಲಿ ಶುಂಠಿಯನ್ನು ಸಾಗುವಳಿ ಮಾಡ್ತಿರೋ ಹೇಗೆ ಅಂತ? ಬೇರೆ ಬೇರೆ ಜಮೀನಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ, ನಮ್ದೇ ಒಂದಲ್ದಲ್ಲೇ ಬೇರೆ ಜಮೀನನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಕರೆಗೆ ಕಮ್ಮಿ ಅಂದರೆ 200 ಚೀಲ 200 ಚೀಲದವರೆಗೂ ಬೆಳೆದಿದ್ದೀವಿ. ಅದರಲ್ಲಿ ಅದು ತುಂಬ ಕಳೆ ಬರುತ್ತೆ, ಗೊಬ್ಬರ ಬೇಕು, ಔಷಧಿ ಬೇಕು, ಆದರೂ ಶ್ರಮ ಇದೆ. ಶ್ರಮದಿಂದಲೂ ಮುಕ್ತಿನೂ ಇದೆ, ಯುಕ್ತಿನೂ ಇದೆ, ಎಲ್ಲ ಇದೆ. ಅದರಿಂದ ನಾವು ಅನುಭೋಗದಿಂದಲೇ ಹೇಳ್ತಾ ಇದ್ದೀವಿ, ಸುಖವಾಗಿ ಬೆಳಗಬೋದು, ಸುಖವಾಗಿ ಅದರಲ್ಲಿ ಬದುಕಲಬೋದು. ಅದರಿಂದ ಚೆನ್ನಾಗಿ ಕಷ್ಟ ಸುಖ ಎರಡೂ ನಿಭಾಯಿಸಬೇಕಾಗುತ್ತದೆ. ಅದರನ್ನು ಈ ವರ್ಷ ತುಂಬ ಇಳುವರಿ ಇದೆ, ಚೆನ್ನಾಗಿದೆ, ಮತ್ತು ಉತ್ತಮ ರೈಟ್ ಬಂದಿದೆ. ಈ ವರ್ಷ ಒಂದು 3-4 ವರ್ಷದಿಂದ ರೈಟ್ ಇರಲಿಲ್ಲ, ರೈತರಿಗೆ ತುಂಬ ಅನಾನುಕೂಲ ಆಗಿತ್ತು. ಅದರಿಂದ ಈ ಸರಿ ಪರವಾಗಿಲ್ಲ, ಉತ್ತಮವಾದ ರೈಟ್ ಇದೆ. ಆದರೂ ಈ ಸರಿ ಇಳುವರಿನೂ ಕಮ್ಮಿ ಇದೆ, ಮತ್ತು ಬೆಳೆನೂ ಕಡಿಮೆ ಇದೆ, ಅದರಿಂದ ಉತ್ತಮವಾದ ರೈಟ್ ಇದೆ. ಕಳೆದ ಸುಮಾರು 8-10 ವರ್ಷಗಳಿಂದ ಶುಂಠಿಯನ್ನು ಸಾಗುವಳಿ ಮಾಡಿ ಅನುಭವವನ್ನು ಪಡ್ಕೊಂಡು ಬಂದಿದ್ದೀರಿ. ಏರಿಳಿತ ಇದ್ದದ್ದೇ ಯಾವುದೇ ಬೆಳೆಯ ಸಾಗುವಳಿಯನ್ನು ಮಾಡಿದಾಗ ಒಂದು ವರ್ಷ ಆದಾಯ ಆಗುತ್ತೆ, ಒಂದು ವರ್ಷ ಆದಾಯ ಕಡಿಮೆ ಆಗ್ಬೋದು. ಈ ವರ್ಷ ಎಷ್ಟು ಪ್ರದೇಶಕ್ಕೆ ಶುಂಠಿಯನ್ನು ಹಾಕೊಂಡಿದ್ರಿ, ಹಾಗೂ ಎಷ್ಟು ಚೀಲ ಬೀಜದ ಗೊಬ್ಬರವನ್ನು ಬಳಸ್ಕೊಂಡ್ರಿ? ನಾನು ಈ ಸರಿ 1.25 ಎಕರೆಗೆ ಹಾಕಿದ್ದೆ, 15 ಚೀಲ, 120 ಚೀಲ ಆಯಿತು ಟೋಟಲು. ಫಸ್ಟು ಗದ್ದೆಗೆ 5 ಚೀಲ ಹಾಕಿದ್ದೆ, ಅದು ಮಳೆ ಹೆಚ್ಚಾದ್ರಿಂದ ರೋಗ ಬಂತು. 30 ಚೀಲ ಫಸ್ಟೇ ಕೊಟ್ಟೆ, ಅದು ಬರೀ 600 ರೂಪಾಯಿ ಕೊಟ್ಟಿದ್ದೆ ಫಸ್ಟು. ಈಗ ಮೊನ್ನೆ 80 ಚೀಲ ಶುಂಠಿ ಆಯಿತು, ಈಗ ಮೊನ್ನೆ 2,300 ರೂಪಾಯಿ ಕೊಟ್ಟಿದ್ದೀನಿ. ಈಗ 1-2 ವರ್ಷದಿಂದ ಒಂಚು ಕಳ್ಕೊಂಡಿರೋದು ಒಂದು ಉತ್ತಮವಾದ ಸ್ಥಾನಕ್ಕೆ ಉತ್ತಮವಾದ ರೀತಿಯಲ್ಲಿ ಬೆಲೆ ಬಂದಿದೆ, ಆದ್ದರಿಂದ ಒಂಚೂರು ಈ ಸರಿ ಅನುಕೂಲ ಆಯಿತು. ಈ ಬಾರಿಯ ಶುಂಠಿಯನ್ನು ಸಾಗುವಳಿ ಮಾಡೋ ಸಂದರ್ಭದಲ್ಲಿ ಬೀಜದ ಶುಂಠಿಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದು ಯಾವ ರೀತಿ ಉಪಚಾರ ಮಾಡಿ ನೀವು ನಾಟಿಯನ್ನು ಮಾಡಿದಿರಿ? ಕಳೆದ ಸರಿ ನಾನೇ ಬೆಳೆದಿದ್ದು, ಅದು ನನ್ನದೇ ಆದ ಬೀಜ ಇತ್ತು, ಸ್ವಂತ ಜಮೀನಲ್ಲೇ ಬೆಳೆದಿರದಂತ ಇತ್ತು. ಅದರಿಂದ ಅದನ್ನೇ ತಗೊಂಡು ಹಾಕಿದ್ದೆ, ಅದು ಉತ್ತಮವಾಗೇ ಬಂತು. ಆದರೆ ನಾನು ಈ ಸರಿ ಅಷ್ಟು ರೈಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂಚೂರು ಕೆಲಸ ಒಂದು ಸ್ವಲ್ಪ ಕಡಿಮೆ, ಆದರೂ ಇದ್ದಿದ್ರಲ್ಲಿ ಉತ್ತಮವಾಗಿ ಇಳುವರಿ ಬಂದಿದೆ, ಇದ್ದಿದ್ರಲ್ಲಿ ಪರವಾಗಿಲ್ಲ. ಸಹಜವಾಗಿ ಬೆಲೆಯಲ್ಲಿ ಏರಿಳಿತ ಇದ್ದದ್ದೇ. ಆರಂಭದಲ್ಲಿ ಮಾರಿದ ಶುಂಠಿಯ ನಂತರ ಮತ್ತೆ ನೀವೇನು ಶುಂಠಿಯನ್ನು ಕಿತ್ತು ಮಾರಿದ್ರು, ಅದರಲ್ಲಿ ಒಳ್ಳೆಯ ಬೆಲೆ ಬಂದಿದೆ, ಒಳ್ಳೆ ಆದಾಯ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ಉತ್ತಮವಾದ ರೈಟ್ ಸಿಕ್ತಿ. ಒಂದು 15 ದಿನ ಆಯಿತು ಕೊಟ್ಟು, 2,300 ರೂಪಾಯಿ ಕೊಟ್ಟಿದ್ದೀನಿ. ಅವತ್ತು ಕೊಟ್ಟಿರೋ ಬರೀ 600 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಇತ್ತು. ಆದ್ರೂ ನೋಡೋಣ ಅಂತ ಇಟ್ಕೊಂಡು, ರೋಗ ಬಂದಿತ್ತು ಆದ್ರೂ ಇರಲಿ ನೋಡೋಣ ಅನ್ಕೊಂಡು ಇಟ್ಟವತ್ತಿಗೆ 80 ಚೀಲ ಈಗ ಆಯಿತು. 2,300 ರೂಪಾಯಿ ಕೊಟ್ಟಿದ್ದೀನಿ, ಬೇರೆ ಜಮೀನು ಮಾಡ್ಕೊಂಡು ಹಾಕಿದ್ದೆ, ಅದು ನಂದೇ ಬೋರ್ ಇತ್ತು, ಅದೇ ಬೋರಿಂದಲೇ ಇದು ಮಾಡ್ಕೊಂಡು ಹಾಕಿದ್ರಿಂದ ಒಂದು ಉತ್ತಮವಾದ ಬೆಲೆ ಸಿಕ್ತು, ಉತ್ತಮವಾದ ಇಳುವರಿನೂ ಬಂತು. ಇನ್ನೂ ಶುಂಠಿ ಇದೆಯಾ ಕೇಳೋದು? ಇಲ್ಲ ಸರ್, ಎಲ್ಲ ಖಾಲಿ ಆಯಿತು, ಕೊಟ್ಟಾಯಿತು. ಇನ್ನು ಈ ಬಾರಿ ಇನ್ನೇನು ಹಿಂಗಾರು ಮುಗೀತು, ಇನ್ನೇನು ಬೇಸಿಗೆನಲ್ಲಿ ಮತ್ತೆ ಏನಾದ್ರು ಹಾಕಬೇಕು ಅನ್ನೋ ಏನಾದ್ರು ಮನಸ್ಸಿದೆ? ಹೇಗೆ ಎಷ್ಟು ಪ್ರದೇಶಕ್ಕೆ ಹಾಕಬೇಕು ಅಂದ್ಕೊಂಡಿದ್ರಿ? ಈ ವರ್ಷ 1 ಎಕರೆಗೆ ಮಾಡಬೇಕು ಅಂತ ಇದೆ, ಮಾಡ್ತಾ ಇದ್ದೀನಿ. ಈಗ ಇನ್ನೂ ಬೀಜ ನೋಡಿಲ್ಲ, ಒಳ್ಳೆ ಬೇರೆ ಕಡೆ ಎಲ್ಲರೂ ನೋಡ್ಬಿಟ್ಟು ಹೊರಗಡೆಯಿಂದ ಬೀಜ ತರಬೇಕು. ಈ ಸರಿ ಯಾವುದು ನಾನು ಇಟ್ಕೊಂಡಿಲ್ಲ ಸ್ವಂತ ಬೀಜ, ಬೇರೆ ಕಡೆ ಜಾಗ ಮಾಡಿದ್ದೀನಿ, ಮುಂದೆ ನೋಡೋಣ. ಈ ಬಾರಿ ಮೆಕ್ಕೆಜೋಳವನ್ನು ಎಷ್ಟು ಪ್ರದೇಶಕ್ಕೆ ಹಾಕಿದ್ರಿ, ಹೇಗಾಯಿತು ಬೆಳೆ, ಮತ್ತು ಬೆಲೆ ಹೇಗೆ ಬಂತು? ಈಗ ಅಂಥ ಇಳುವರಿ ಬರಲಿಲ್ಲ ಈ ವರ್ಷ, ಮಳೆ ಜಾಸ್ತಿ ಆದ್ದರಿಂದ. ಆದ್ದರಿಂದ 1.5 ಎಕರೆಗೆ ಹಾಕಿದ್ದೆ, 1.5 ಎಕರೆಗೆ 30 ಕ್ವಿಂಟಲ್ ಜೋಳ ಆಯಿತು. ಅಂಥ ಒಂದು ಇಳುವರಿ ಎಲ್ಲ ಅದು, ಆದರೆ ತುಂಬ ಇಳುವರಿ ಕಮ್ಮಿ ಆಯಿತು ಮಳೆ ಜಾಸ್ತಿ ಆದ್ದರಿಂದ. ಒಂದು ಒಳ್ಳೆ ಉತ್ತಮವಾದ ರೈಟ್ ಸಿಕ್ಕಿತ್ತು ಈ ವರ್ಷ, ಒಳ್ಳೆ ಉತ್ತಮವಾದ ರೈಟ್ ಇದೆ, 2,200 ರೂಪಾಯಿ ಇದೆ. ಇವತ್ತು ಮೊನ್ನೆ ಇನ್ನು ಕೊಟ್ಟಿದ್ದೀನಿ, ಉತ್ತಮವಾದ ರೈಟ್ ಇದೆ ಈ ಸರಿ. ಈ ಬಾರಿ ಬೆಳೆ ಕಡಿಮೆ ಆಯಿತು, ಆದರೆ ಉತ್ತಮವಾದಂತಹ ಬೆಲೆ ಬಂತು ಜೋಳಕ್ಕೆ. ತೀರಾ ಏನು ನಿಮಗೇನು ನಷ್ಟ ಆಗಲಿಲ್ಲ? ನಷ್ಟ ಏನಾಗಲ್ಲ, ಒಳ್ಳೆ ರೈಟ್ ಇರೋದ್ರಿಂದ ಉತ್ತಮ, ಆದರೆ ಏನು ಲಾಸ್ ಅಂತೂ ಆಗಲ್ಲ, ಒಳ್ಳೆ ಆದಾಯನೇ ಆಯಿತು. ಸಹಜವಾಗಿ ಹಿಂಗಾರಿನ ಬೆಳೆಯ ಕಟಾವಿನ ನಂತರ ನೀವು ನಿಮ್ಮ ಜಮೀನನ್ನು ಖಾಲಿ ಬಿಡೋದಿಲ್ಲ, ಏನು ಬೆಳೆಯನ್ನು ಮಾಡ್ಕೊಳ್ತೀರಿ? ಜೋಳ ಮುರಿದು ಈಗ 1.5 ತಿಂಗಳಾಗಿತ್ತು, ಜೋಳ ಹಂಗೆ ಮುರಿದ್ಬಿಟ್ಟು ಬೇರೆ ಕಡೆ ಹಂಗೆ ಮನೆ ಹತ್ರ ತಂದು ಹಾಕೊಂಡಿದ್ದೆ. ಈಗ ಅದಕ್ಕೆ ಸುಮ್ಮನೆ ಬಿಡಬೇಕಲ್ಲ, ನೀರು ಹೊಡಿಬೇಕಾಗಿತ್ತು, ಭೂಮಿ ಹಾಳಾಗುತ್ತೆ, ಮತ್ತು ಹುಲ್ಲು ಬೆಳೆಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ. ಈಗ ತಡ್ನಿ ಮತ್ತು ದನಿಗೆ ಹಸುಗಳು ಇದೆ, ಹಸುಗಳಿ ಮೇವಾಗುತ್ತೆ ಅನ್ನೋ ದೃಷ್ಟಿಯಿಂದ 1.25 ಎಕರೆಗೆ ತಡ್ನಿ ಹಾಕಿದ್ದೀನಿ, 10 ಕ್ವಿಂಟೆಗಷ್ಟು ದನಿಗೆ ಮೇವು ಹಾಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದರಿಂದ ಭೂಮಿನ ಫಲವತ್ತಾಗಿರೋದ್ರಿಂದ ಭೂಮಿ ಚೆನ್ನಾಗಿದೆ ಅದು. ಅದಕ್ಕೆ ಬೇರೆ ಥರದ ನಾನು ಕಳೆ ಏನು ಹೊಡಿತಾ ಇಲ್ಲ, ಅದರಿಂದ ಭೂಮಿ ಫಲವತ್ತ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ತಡ್ನಿ ಹಾಕಿದೆ. ತಡ್ನಿ ಹಾಕಿದ್ರಿಂದ ಚೆನ್ನಾಗಿದೆ. ಸಹಜವಾಗಿ ಮುಂಗಾರಿನಲ್ಲಿ ಹಾಕಿದಂತಹ ಜೋಳದ ಕಟಾವು ಆಗಿದೆ, ಇನ್ನೇನು ಈಗ ಸದ್ಯ ನಾವು ಹಿಂಗಾರಿನಲ್ಲಿದ್ದೀವಿ. ಈ ಹಿಂಗಾರಿನ ಸಂದರ್ಭದಲ್ಲಿ ನೀವು ನಿಮ್ಮ ಉಳಿದಂತಹ ಪ್ರದೇಶಕ್ಕೆ ಬೇರೆ ಬೇರೆ ಬೆಳೆಗಳನ್ನು ಸಾಗುವಳಿ ಮಾಡ್ಕೊಂಡು ಬಂದ್ರಿ, ಅದರಲ್ಲಿ ಹಸುಗಳಿಗೆ ಮೇವಾಗಿರ್ಬೋದು, ಇದರೆ ತಡ್ನೆ ಆಗಿರ್ಬೋದು, ಇವುಗಳನ್ನ ಬೆಳ್ಕೊಂಡು ನಿಮ್ಮ ಒಂದು ಖಾಲಿ ಜಾಗದಲ್ಲಿ ಈ ರೀತಿಯ ಒಂದು ಪ್ರದೇಶಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಈ ಮೊದಲು ಜಾನುವಾರು ಸಾಕಾಣಿಕೆ ಇತ್ತು, ಈಗ ಅದನ್ನ ಉಳಿಸ್ಕೊಂಡು ಬಂದಿದ್ರ ಮುಂದುವರ್ಸ್ಕೊಂಡು ಬಂದಿದ್ರೆ ಹೇಗೆ ಅಂತ? ನಮ್ಮ ತಂದೆ ಕಾಲದಿಂದಲೂ ಜಾನುವಾರುಗಳು ಸಾಕ್ತಾ ಇತ್ತು, ನಾಟಿ ದನಗಳು ತುಂಬಾ ಇತ್ತು. ಆ ನಾಟಿ ದನಗಳು ಎಲ್ಲ ನಶಿಸಿ ಹೋಗ್ತಾ ಇದೆ ಇವತ್ತು. ಅದರಿಂದ ಇವತ್ತು ನಾಟಿಗಳು ಬಿಟ್ಟು ಹೋಗ್ಬಿಟ್ಟು ಈಗೆಲ್ಲ ಜೆರ್ಸಿ ಹೆಚ್ಎಫ್ ತಳಿಗಳು ಬಂದಿದೆ. ಅದರಿಂದ ಹಾಲಿನ ಇಳುವರಿ ಹೆಚ್ಚು ಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೆಚ್ಎಫ್ ಜೆರ್ಸಿ ಹಸುಗಳಿಗೆ ಮಾರು ಹೋಗ್ತಾ ಇದ್ದೀವಿ. ಅದರಿಂದ ನಾಟಿ ಹಸು ಕೊಡೋದು ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಇಲ್ತಿದ್ರೆ 2 ಲೀಟ್ರ್ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ಅವು ಬಿಟ್ಬಿಟ್ಟು ಎಲ್ಲ ನಾಟಿ ತಳಿಗಳ ಈಗೆಲ್ಲ ಹೈಬ್ರಿಡ್ ತಳಿಗಳಿಗೆ ನಾವು ಇದಾಗಿದ್ದೀವಿ. ಅದರಿಂದ ಈಗ ನಮ್ಮ ಹತ್ರ ಒಂದು 3 ಹಸುಗಳಿದೆ, 2 ಕರುಗಳಿದೆ. ಡೈಲಿ ಒಂದು 2 ಟೈಮಿಂದ ಒಂದು 20-25 ಲೀಟ್ರ್ ಹಾಲು ಹಾಕ್ತೀನಿ. ಅವತ್ತಿಂದಲ್ಲಿ ಸಾಕಬಂದಿನಿ, ಇವತ್ತು ಸಾಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಉಳಿದಂತೆ ಈ ಹಿಂಗಾರು ಮತ್ತು ಬೇಸಿಗೆ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳನ್ನ ಸಾಗುವಳಿ ಮಾಡ್ತೀವಿ? ಮೆಣಸಿನ ಗಿಡ ಮಾಡ್ತೀವಿ, ಅದ್ರ ಬಿಟ್ಟರೆ ಇಂದ ಮುಳುಗಿಡ ಬೆಳ್ಕೊಂತೀವಿ, ಮೂಲಂಗಿ ಹಾಕೊಂತೀವಿ, ಮತ್ತು ಮನೆಗೂ ಆಗೋಂಥ ಸೊಪ್ಪುಗಳು ಬೆಳ್ಕೊಂತೀನಿ. ಏನಾರ ಅವಶ್ಯಕತೆ ಇದ್ದರೆ ಹೆಚ್ಚು ಬೇಕು ಅಂದಾಗ ಮಾರಾಟಕ್ಕೂ ಮಾಡ್ತೀವಿ. ಇದೆಲ್ಲದರ ಜೊತೆಗೆ ನಿಮ್ಮ ಕಾಫಿ ತೋಟದಲ್ಲಿ ಇನ್ನೂ ಏನು ಇತರೆ ಬೆಳೆಗಳನ್ನು ಬೆಳ್ಕೊಂಡಿದ್ದೀರಿ? ಕಾಳುಮೆಣಸಿದೆ, ಬಾಳೆ ಇದೆ, ಕಿತ್ಲಿ ಇದೆ, ಎಳ್ಳಿಕಾಯಿ ಇದೆ, ಇವೆಲ್ಲ ಬೆಳ್ಕೊಂಡಿದ್ದೀವಿ. ಮನೆಗೂ ಆಗುತ್ತೆ, ತೀರಾ ಬೇಡ ಅಂದಾಗ ಮಾರಕ್ಕೂ ಮಾರುತ್ತೀವಿ ಸರ್. ಕಾಳುಮೆಣಸು ಒಟ್ಟು ಎಷ್ಟು ಬಳ್ಳಿಗಳನ್ನು ಹಾಕೊಂಡಿದ್ರಿ? ತುಂಬ ಇತ್ತು, ಆ ಬರಗಾಲ ಬಂದ ಟೈಮಲ್ಲಿ ತುಂಬ ಎಲ್ಲ ಹೋಗಿ ಒಂದು 150-200 ಬೆಳೆದಿದೆ. ಚೆನ್ನಾಗಿದೆ ಇವತ್ತು, ಕಳಸರಿ ಇಳುವರಿ ಇರಲಿ ಸರ್, ಚೆನ್ನಾಗಿದೆ ಫಸಲು. ಇನ್ನು ಈ ಬೇಸಿಗೆ ಸಂದರ್ಭದಲ್ಲಿ ಹಸಿಮೆಣಸಿನಕಾಯಿಯನ್ನು ಸಾಗುವಳಿ ಮಾಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಪ್ರದೇಶಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ತೀರಿ, ಇದರ ಒಂದು ನಿರ್ವಹಣೆ ಕುರಿತಂತ ವಿಚಾರಗಳನ್ನು ತಿಳಿಸ್ಕೊಡಿ. ನಾವು ಹಸಿರು ಮೆಣಸಿನಕಾಯಿ ಒಂದು ನಮಗೆ ಅನುಕೂಲಾಗಿ ಎಷ್ಟು ನಾವು ಮಾಡ್ಬೋದು ಅನ್ನೋ ಒಂದು ಕೆಪಾಸಿಟಿ ಇದಿರುತ್ತೆ ಅದರಿಂದ ಮಾಡ್ತೀನಿ. 1 ಎಕರೆ ಇಲ್ಲ ಅಂದ್ರೆ 3/4 ಎಕರೆ ಮಾಡ್ಕೊಂತೀನಿ. ಅದರಲ್ಲಿ ನಾವು ಒಳ್ಳೆ ಇಳುವರಿಯಿಂದ ಬರುತ್ತೆ, ಒಳ್ಳೆ ಚೆನ್ನಾಗಿ ಇಳುವರಿ ಇದ್ದರೆ ಒಳ್ಳೆ ಆದಾಯನೂ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಸುಮ್ಮನೆ ಖಾಲಿ ಬಿಡಬೇಕಲ್ಲ ಜಮೀನು. ಅದ್ರ ಮತ್ತೆ ಮೆಣಸಿ ಗಿಡ ಬೆಳೆದ ನಂತರ ಮೆಕ್ಕೆಜೋಳ ಬೆಳಿಬೋದು, ಬೇರೆ ಇನ್ನೇನಾರು ಬೆಳಬೋದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ಜಮೀನು ನಾನು ಖಾಲಿ ಬಿಡಲ್ಲ. ನಾನು ಜಮೀನಿಗೆ ತುಂಬ ಧನಿಂಗ್ ಗೊಬ್ಬರ ಹಾಕ್ತೀನಿ, ಅದರಿಂದ ಒಳ್ಳೆ ಇಳುವರಿ ಬರ್ತಾ ಇದೆ. ಈ ಕೃಷಿಯ ಜೊತೆಗೆ ನೀವು ಒಂದು ಚಿಲ್ಲರೆ ಅಂಗಡಿಯನ್ನು ಇಟ್ಕೊಂಡಿದ್ರಿ, ಜೊತೆಗೆ ಅದರಲ್ಲಿ ಒಂದು ಹಿಟ್ಟಿನ ಗಿರಣಿ ಕೂಡ ಇದೆ. ಎಷ್ಟು ವರ್ಷದಿಂದ ಈ ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾ ಇದ್ರಿ, ಈ ಒಂದು ಹಿಟ್ಟಿನ ಗಿರಣಿಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ, ಇದರ ಅನುಭವ ಕುರಿತಂತೆ ಹೇಳಿ. ಯಾತಕ್ಕೋಸ್ಕರ ನೀವು ಚಿಲ್ಲರೆ ಅಂಗಡಿಯನ್ನು ಇಟ್ಕೊಂಡ್ರಿ, ಈ ಹಿಟ್ಟಿನ ಗಿರಣಿಯನ್ನು ಕೂಡ ಯಾಕೆ ನಡೆಸ್ಕೊಂಡು ಬರ್ತಾ ಇದ್ರಿ ಅಂತ? ನಾವು ಹಿಂಗೆ ಜಮೀನು ಕೆಲಸದಿಂದ ಬಂದು ಮನೆಯಲ್ಲಿ ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡಬೇಕಾಗತ್ತೆ, ಸುಮ್ಮನೆ ಕೂರಬೇಕಾಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಹಿಂಗೆ ಸುಮ್ಮನೆ ಕೂತಿದ್ದು. ನನ್ನ ಸ್ನೇಹಿತರು ಯಾರೋ ಬಂದ್ಬಿಟ್ಟು ಇಲ್ಲಿ ಏನಾರು ಒಂದು ಮಾಡ್ಬೋದಲ್ಲಪ್ಪ ನೀನು ಮಾಡೋ ಅಂತ ಅಂದು ಹೇಳರು. ಅದರಿಂದ ಏನು ಮಾಡ್ಬೋದು ಅಂದರು, ಇಲ್ಲಿ ಸುತ್ತಮುತ್ತ ಏನಿದೆ ನೋಡು, ನಿನಗೆ ಯಾವುದು ಇಲ್ದೋದಂಥದ್ದು ಮಾಡು ಅಂತ ಅಂದರು. ಅದರಿಂದ ಇಲ್ಲಿ ಬಂದು ನೀನೊಂದು ಮಿಲ್ಲು ಹಿಟ್ಟಿನ ಗಿರಣಿ ಮಾಡು, ಇಲ್ಲಿ ಯಾವುದೂ ಇಲ್ಲ, ಅದ್ರ ಜೊತೆ ಹಂಗೆ ಮಾಡು ಅಂದಾಗ ಹಾಗೆ ಮಾಡ್ತಾ ಹೋದಾಗ ಅದು ನನಗೆ ಸಹಕಾರ ಕೊಟ್ಟು ತುಂಬ ಜನಗಳು. ಆಗ ಅದರಿಂದ ಹಿಟ್ಟಿನ ಗಿರಣಿ ಮಾಡ್ಕೊಂಡು ಬೆಳಗ್ಗೆ ಸಂಜೆ ನನಗೆ ಬೇರೆ ಕೆಲಸ ಇರಲಿಲ್ಲ, ಜಮೀನು ಕೆಲಸಕ್ಕೆ ಹೋಗೋ ಹೊತ್ತಿಗೆ ಹೆಂಗಿರೋ ಆಗುತ್ತಲ್ಲ ಒಂದು ದೃಷ್ಟಿಯಿಂದ ಮಾಡಿದೆ. ಅದನ್ನು ನಾನು ಹೆಚ್ಚು ಕಮ್ಮಿ ಒಂದು 7-8 ವರ್ಷದಿಂದ ನಡ್ಸ್ಕೊಂತ ಬರ್ತಾ ಇದ್ದೀನಿ, ಚೆನ್ನಾಗಿ ಉತ್ತಮವಾಗಿ ನಡೀತಾ ಇದೆ. ಜೊತೆಗೆ ಚಿಲ್ಲರೆ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ರಿ, ಈ ಅಂಗಡಿಯಲ್ಲಿ ಏನೆಲ್ಲ ನೀವು ಪದಾರ್ಥಗಳನ್ನು ಮಾರಾಟ ಮಾಡ್ತೀರಿ, ಹೇಗಿದೆ ಇದರ ಅನುಭವ? ತುಂಬ ಚೆನ್ನಾಗಿದೆ. ನಾವು ಚಿಲ್ಲರೆ ಅಂಗಡಿಗಳಲ್ಲಿ ಎಲ್ಲ ಅಕ್ಕಿ ಕಾಳು ಮೆಣಸು ಎಲ್ಲ ಮಾರ್ತೀನಿ. ಇನ್ನು ಬಾಳೆಯನ್ನು ಕೂಡ ಬೆಳಿತೀನಿ ಅಂತ ಹೇಳಿದ್ರಿ, ಈ ಬಾಳೆಯಲ್ಲಿ ಬಂದಂತಹ ಉತ್ಪನ್ನವನ್ನು ಅಂದರೆ ಬಾಳೆಯನ್ನು ನಿಮ್ಮ ಅಂಗಡಿಯಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಹೊರಗಡೆ ಮಾರಾಟ ಮಾಡ್ತೀರಾ? ಅಂಗಡಿಯಲ್ಲೇ ಮಾರಾಟ ಮಾಡ್ತೀನಿ. ಇನ್ನು ನೀರಿನ ಮೂಲವಾಗಿ ಬೋರ್ವೆಲ್ ಇದೆ ಅಂತ ಹೇಳಿದ್ರಿ, ಎಷ್ಟು ವರ್ಷ ಆಯಿತು ಬೋರ್ವೆಲ್ ಅನ್ನು ಕೊರೆಸಿ, ಎಷ್ಟು ಅಡಿ ಆಳಕ್ಕೆ ಕೊರೆಸಿದ್ರಿ, 8 ಇಂಚು ನೀರು ಬರ್ತಾ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ? ಬೋರ್ ಕೊರಿಸ್ಬೇಕು ಅನ್ನೋ ಒಂದು ದೃಷ್ಟಿ ಇರಲಿಲ್ಲ. ಅಂತ ಕಾಲ ಬರಗಾಲ ಬಂದಂತ ಪರಿಸ್ಥಿತಿ, ನಾವು ಒಂದು ಡೀಸೆಲ್ ಮೋಟ್ರ್ ಇತ್ತು ನನ್ನ ಹತ್ರ, ಫಸ್ಟು ಡೀಸೆಲ್ ಮೋಟ್ರಲ್ಲಿ ಹೊಡ್ಕೊಂತ ಇದ್ದೆ. ಯಾರೋ ಒಂದು ಅನುಭೋಗ ಇದ್ದಂತಾರೋ ಒಂದು ಪಾಯಿಂಟ್ ಮಾಡ್ಕೊಂಡು ಎಲ್ಲಾರಪ್ಪ ಬೋರ್ ಕೊರಿಸು ಅಂತ ಹೇಳಿದರು. ಹಾಗೆ ಬೋರ್ ಕೊರ್ಸಕ್ಕೆ ಅದು 1.5-2 ಇಂಚು ನೀರು ಬಂತು. ಹಾಗೆ ಹೆಚ್ಚು ಕಮ್ಮಿ ಒಂದು 3 ಜಟ್ಟು ಹೊಡೆಯೋದು. ಅದರಿಂದ ನಾನು ಸಾಕು ಅಂದ್ಕೊಂಡೆ, ಒಂದು 1.5 ಎಕರೆ 2 ಎಕರೆಗೆ ಸಾಕಿತ್ತು. ಆಗಮೇಲೆ ಬೇರೆ ಇನ್ನೊಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂತು. ತಿರ್ಗಾ ಒಂದು 2 ವರ್ಷ ಬಿಟ್ಟು ಮತ್ತೆ ಇನ್ನೊಂದು ಕೊರಿಸ್ಬೇಕು ಅಂತ ಒಂದು ಆಸಕ್ತಿ ಉಳಿತು. ಅದರಿಂದ ಆ ಬೋರ್ ಕೊರೆಸೋಕ್ಕೆ ಹೋದಾಗ ಅದು ಒಂದು ಬೋರ್ ಕೊರೆಸ್ದೆ, ಕೊರೆಸಿದ ನಂತರ ಆ ಬೋರ್ ಮೋಟ್ರ್ ಎಲ್ಲ ಇಳಿಸಿ ಕರೆಂಟ್ ಹೇಳಿದಾಗ ಆ ಬೋರ್ ಫೇಲ್ ಆಯಿತು. ಆ ನಂತರ ಇನ್ನೊಂದು ಬೋರ್ ಕೊರೆಸ್ಬೇಕಲ್ಲ, ಹಿಂಗಾಯ್ತಲ್ಲ, ನಾನು ಶುಂಠಿ ಹಾಕ್ಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಆ ಜಾಗಕ್ಕೆ. ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಆಗಿತ್ತು, ಅದು ಬರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಬೋರ್ ಕೊರೆಸೋಕ್ಕೆ ಅವತ್ತು 2 ಬೋರ್ ಕೊರೆಸಿದ್ರು, 2 ಬೋರು ಫೇಲ್ ಆದವು. ಮತ್ತೆ 3ನೇ ನನ್ನ ಯಾರೋ ಒಬ್ಬರು ಸ್ನೇಹಿತರು ಬಂದ್ಬಿಟ್ಟು ಅಪ್ಪ ಹಿಂಗಾಯ್ತು, ಏನು ಮಾಡ್ತೀರಿ ಅಂತಂದರು. ಇನ್ನು ಏನಾರಾಗಲಿ ನೀನು ಎಷ್ಟು ನಾನು ಕೊಡ್ತೀನಿ ನೀನು ಕೊರಿಸು ಅಂತಂದರು. ಅವ್ರ ಸಹಕಾರ ನನಗೆ ಇವತ್ತು ಇದೆ, ಪಾಪ ಅವರು ನನಗೆ ಸಪೋರ್ಟ್ ಕೊಟ್ಟರು, ಇವತ್ತು ಅದು ಒಳ್ಳೆ ನೀರು ಬರ್ತಾ ಇದೆ. ನನಗೆ ಅಲ್ಲದೆ ಬೇರೆಯವ್ರಿಗೂ ನಾನು ನೀರು ಕೊಡ್ತಾ ಇದ್ದೀನಿ. ಈಗ ಸದ್ಯ ನಿಮ್ಮ ಬೋರ್ನಲ್ಲಿ 8 ಇಂಚು ನೀರು ಬರ್ತಾ ಇದೆ? ಒಂದರಲ್ಲಿ ಒಂದು 2 ಇಂಚು ಇದೆ, ಇನ್ನೊಂದು ಒಂದು 3 ಇಂಚು ಇದೆ. ಅದು ತುಂಬ ಚೆನ್ನಾಗಿದೆ, ಅದು ನಮ್ಮ ಜಮೀನಿಗೂ ಆಗುತ್ತೆ ಮತ್ತು ಬೇರೆಯವ್ರಿಗೂ ಅಕ್ಕಪಕ್ಕದವ್ರಿಗೂ ಕೊಡ್ತಾ ಇದ್ದೀನಿ. ಅದರಲ್ಲಿ ಈಗ ಬರ್ತಾ ಇರತಕ್ಕಂಥ ನೀರು ನಿಮ್ಮ ಜಮೀನಿಗೆ ಸಾಕಾಗುತ್ತೆ ಅಂತ ಹೇಳ್ತಾ ಇದ್ದೀರಿ? ಸಾಕಾಗಿ ಮತ್ತು ಬೇರೆ ಅಕ್ಕಪಕ್ಕದವ್ರಿಗೂ ಕೊಡ್ತಾ ಇದ್ದೀನಿ. ಅವ್ರಿಗೂ ಸಹ ಏನಾದ್ರು ಬೆಳೆ ಬೆಳ್ಕೋಬೇಕು ಅಂದರೆ ಬೆಳ್ಕೊಳ್ಳಿ ಅಂತ ಇದು ಮಾಡ್ತೀನಿ. ಕಳೆದ 25 ವರ್ಷಗಳಿಂದ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಿ ಶಿವಕುಮಾರ್ ಅವರೇ, ಈ ಕೃಷಿ ನಿಮಗೆ ಹೇಗೆ ಅನಿಸ್ತಾ ಇದೆ? ನಮಗೆ ಕೃಷಿಯಿಂದಲೇ ಬಂದಿರೋದ್ರದ್ದು ಖುಷಿ ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಒಂದು ವರ್ಷ ಲಾಸ್ ಆಗ್ಬೋದು, ಲಾಭ ಆಗ್ಬೋದು, ಆದ್ರೆ ನಾನು ಯಾವತ್ತೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ಇನ್ನು ಮುಂದೆ ಆಸಕ್ತಿಯಿಂದಲೇ ನಾನು ಯಾವತ್ತೂ ಕೃಷಿ ಬಗ್ಗೆ ನಾನು ತುಂಬ ಗೌರವವಿದೆ, ತುಂಬ ಚೆನ್ನಾಗಿ ನಾನು ಕೃಷಿಯಲ್ಲೇ ನಾನು ನಡೆಸ್ಕೊಂಡು ಹೋಗ್ಬೇಕು ಅಂತ ಆಸಕ್ತಿ ಇದೆ ಸರ್. ಇಷ್ಟೆಲ್ಲ ಅನುಭವ ಇಟ್ಕೊಂಡು ಕೃಷಿಯಲ್ಲಿ ಏರಿಳಿತಗಳನ್ನ ಕಂಡು ಸದ್ಯ ಈಗ ಬಹಳ ಖುಷಿಯಿಂದ ಕೃಷಿಯನ್ನ ಮಾಡ್ತಾ ಇರೋ ವಿಚಾರಗಳನ್ನ ಹಂಚ್ಕೊಂಡ್ರಿ, ಈ ಸಂದರ್ಭದಲ್ಲಿ ನಮ್ಮ ಯುವ ಕೃಷಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಕೃಷಿ ಕುಟುಂಬದಲ್ಲೇ ಬಂದಿರೋದು, ನನ್ನ ಕೃಷಿ ಕುಟುಂಬ ನನ್ನ ಸ್ನೇಹಿತರ ಮಕ್ಕಳಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಕೃಷಿಯಲ್ಲಿ ತೊಡಕೊಳ್ಳಿ ಅಂತ ನನ್ನೊಂದು ತುಂಬ ಆಸಕ್ತಿ ಇದೆ. ಕೃಷಿ ಯಾವತ್ತೂ ಕೈ ಬಿಡಲ್ಲ. ನಮಗೆ ಯಾವತ್ತೇ ಆಗಲಿ ಭತ್ತ ಆಗಲಿ ರಾಗಿ ಆಗಲಿ ಏನೇ ಇಲ್ಲ ಅಂದರೂ ಒಂದು ನಾವು ಸಿಟಿಲಾಗಿ ಏನೂ ತರೋಕ್ಕಾಗಲ್ಲ. ಇಲ್ಲಿ ನೀವು ಏನೇ ಇಲ್ಲ, ಒಂದು ಬಾಟ್ಲಿ ನೀರಿಲ್ಲ ಅಂದರೂ ಎಲ್ಲರೂ ಅಕ್ಕಪಕ್ಕದ ಮನೇಲಿ ತಂದು ಬಾರು, ನಾವು ಜೀವನ ಮಾಡ್ಬೋದು, ಖುಷಿಯಾಗಿ ಬದುಕ್ಬೋದು. ನಮಗೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹೊರತು ಜೀವನ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ರೈತರ ಮಕ್ಕಳು ಆದಷ್ಟು ಕೃಷಿಯಲ್ಲಿ ತೊಡಕೊಳ್ಳೋದು ತುಂಬ ಅನುಕೂಲ. ಇಷ್ಟೆಲ್ಲ ಲವಲವಿಕೆಯಿಂದ ಉತ್ಸಾಹದಿಂದ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರೆ ಶಿವಕುಮಾರ್, ಇಷ್ಟೆಲ್ಲ ಏಳು ಬೀಳುಗಳನ್ನು ಕಂಡಂತಹ ಶಿವಕುಮಾರ್ ಅವ್ರನ್ನ ನಾವು ಮಾತಾಡಿಸ್ಬೇಕು, ಅವರ ಜಮೀನನ್ನು ನಾವು ನೋಡಬೇಕು, ಅವರ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂಥೇಳಿ ಅವರಿಗೆ ಅನ್ನಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳು ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ನಂಬರ್ ಕೊಡ್ತೀನಿ, ನನ್ನ ನಂಬರ್ ಬಂದು ಯಾರೇ ನಾನು ಬಂದರು ನನ್ನ ಸಹಕಾರ ಕೊಡ್ತೀನಿ. ನಾನು ಯಾವತ್ತೇ ಬಂದರು ನಾನು ಕಂಡಿದ್ದರಿಗೆ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಆದಷ್ಟು ಉತ್ತಮವಾಗಿ ಬೆಳೆ ಬೆಳೆಯಬಹುದು, ನಮ್ಮ ಜೀವನಕ್ಕಂತೂ ಯಾವತ್ತೂ ಮೋಸ ಆಗಲ್ಲ, ಸುಖವಾಗಿರ್ಬೋದು. ಹೊರಗಡೆ ಹೋದ್ರೆ ಅಲ್ಲಿ ಇವತ್ತು 10,000 20,000 ಸಂಬಳ ತಗೊಳ್ತಾ ಇರ್ತಾರೆ, 20,000 ಸಂಬಳ ತಗೊಂಡ್ರೆ ಇವತ್ತು ಮನೆ ಬಾಡಿಗೆ ಕಟ್ಟಕ್ಕಿಲ್ಲ, ನೀರಿನ ಬಿಲ್ ಕಟ್ಟಕ್ಕಿಲ್ಲ, ನಮ್ಮ ಬೈಕ್ ಪೆಟ್ರೋಲ್ ಹಾಕ್ಸಕ್ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇವತ್ತು ಅಂತ ಪರಿಸ್ಥಿತಿ ಇರುವಾಗ ನಾವು ರೈತರ ಮಕ್ಕಳಾಗಿ ಆದಷ್ಟು ನಮ್ಮ ರೈತರು ಮಕ್ಕಳುಗಳನ್ನು ಒಂಚೂರು ಆದಷ್ಟು ತೊಡಸ್ಕೊಂಡ್ರೆ ಉತ್ತಮ ಅನ್ಸುತ್ತೆ. ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡುವುದು ಹೇಗೆ, ನಿಮ್ಮ ತಾಕನ್ನ ನೋಡಬೇಕು ಅನ್ನೋದ್ರ ಯಾವ ರೀತಿ ಬರಬೇಕು ತಿಳಿಸ್ಕೊಡಿ. ನಮ್ದು ಬಿಕ್ಕೋಡೊಬ್ಳಿ, ಬೇಲೂರು ತಾಲೂಕು, ನಿಡುಮನಹಳ್ಳಿ ಗ್ರಾಮ ಅಂತ. ನಿಡುಮನಹಳ್ಳಿ ಗ್ರಾಮಕ್ಕೆ ಬಂದ್ರೆ ನನ್ನ ಹೆಸರು ಇಲ್ಲಿ ಜಯಣ್ಣ ಅಂತ ಎಲ್ಲ ಕರೀತಾರೆ. ಯಾರಾದ್ರೂ ಬಂದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಅವ್ರ ಸಂಪರ್ಕ ಮಾಡ್ಬೋದು ಸರ್. ನಿಮ್ಮ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ಕೊಡಿ. 8722566458. ನಿಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ. 8722566458. ಒಳ್ಳೆಯದು ಶಿವಕುಮಾರ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಈ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ, ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ, ಕೋಯಿ ಡರ್ ನಹೀ. ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ, ಕೋಯಿ ಫಿಕ್ರ ನಹೀ. ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೆ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್. ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕ್ತೇ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.

ಈ ಕಾರ್ಯಕ್ರಮದಲ್ಲಿ ಆಪ್ತ ಮಿತ್ರ ಚಿತ್ರದ ಕೆಲವೊಂದು ಆಯ್ದ ಗೀತೆಗಳನ್ನು ಕೇಳಿ. ದಾರಿ ಬೇಡ, ಸುಂಕವಿಲ್ಲ ದೂರೆ ಬೇಡ, ಅಂಕೆ ಇಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ವಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳು ಎವ್ರಿಡೇ, ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಅಂತೆ ಮಾತೆ ಬ್ಯಾಡ, ಕುಂಕು ವಿಂಕವೆಲ್ಲ ಬ್ಯಾಡ. ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ, ಬೆಂಕಿಯಲ್ಲಿ ಸರಸಬ್ಯಾಡ, ಸ್ನೇಹದಲ್ಲಿ ಬಿರಸಬ್ಯಾಡ, ಜಾಣ್ಣುಡಿ ಚಂದನ. ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮಾತೆ ಸೊಗಸು.